ಸೇವೆ ಧಾರವಾಡ. ಕೇಳಿ ಇಂದಿನ ಕೃಷಿ ರಂಗದಲ್ಲಿ ಎಸ್ಟಿಎಂ ಆರೋಗ್ಯ ಸಂವಾದ ನೇರ ಫೋನಿಂಗ್ ಕಾರ್ಯಕ್ರಮದಲ್ಲಿ ಪಾರ್ಕಿನ್ಸನ್ ರೋಗದ ಉಪಚಾರದಲ್ಲಿ ಫಿಜಿಯೋಥೆರಪಿಯ ಮಹತ್ವ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೆ, ಇವತ್ತಿನ ವಿಷಯ ಪಾರ್ಕಿನ್ಸನ್ ರೋಗದ ಉಪಚಾರದಲ್ಲಿ ಫಿಸಿಯೋಥೆರಪಿಯ ಮಹತ್ವ. ಈ ವಿಷಯದ ಬಗ್ಗೆ ಮಾಹಿತಿಯನ್ನು ಮಾಡಿಕೊಟ್ಟು ನಂತರ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸುವುದಕ್ಕೆ ನಮ್ಮ ಸ್ಟುಡಿಯೋನಲ್ಲಿದ್ದಾರೆ ಡಾಕ್ಟರ್ ಸುಧೀರ್ ಭಟ್ಬೋಲನ್ ಅವರು. ಡಾಕ್ಟರ್ ಸುಧೀರ್ ಭಟ್ಬೋಲನ್ ಅವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ನಮಸ್ಕಾರ ಡಾಕ್ಟರ್ ಸುಧೀರ್ ಭಟ್ಬೋಲನ್ ಅವರು. ನಮಸ್ಕಾರ ಮೇಡಮ್. ಕೇಳುಗರೆ, ಪಾರ್ಕಿನ್ಸನ್ ಇದು ಸಾಮಾನ್ಯವಾಗಿ ವಯಸ್ಸಾದವರಲ್ಲಿ ಕಂಡುಬರುವಂಥ ಒಂದು ರೋಗ. ಈ ರೋಗದ ಲಕ್ಷಣಗಳು ಏನು ಅನ್ನೋದ್ರ ಬಗ್ಗೆ ಡಾಕ್ಟರ್ ಸುಧೀರ್ ಭಟ್ಬೋಲನ್ ಅವರು ತಮ್ಮ ಮಾತಿನಲ್ಲಿ ನಿಮಗೆ ತಿಳಿಸ್ತಾರೆ. ಈ ತರಹ ಲಕ್ಷಣ ಇರುವಂಥ ಹಿರಿಯ ನಾಗರಿಕರು ಮನೆಯಲ್ಲಿ ಇದ್ದಾಗ ಅವರನ್ನು ಉದಾಸೀನ ಮಾಡದೆ ಫಿಸಿಯೋಥೆರಪಿ ಮೂಲಕ ಅವರು ತಮ್ಮ ದೈನಂದಿನ ಕಾರ್ಯಚಟುವಟಿಕೆಗಳನ್ನು ಮಾಡಿಕೊಳ್ಳಬಹುದು ಅನ್ನೋದು ಇವತ್ತಿನ ಕಾರ್ಯಕ್ರಮದ ಉದ್ದೇಶ. ಈಗ ಕಾರ್ಯಕ್ರಮವನ್ನು ಶುರು ಮಾಡೋಕ್ಕಿಂತ ಮೊದಲು ನಾನು ಒಂದು ಸ್ವಲ್ಪದ್ರಲ್ಲಿ ಡಾಕ್ಟರ್ ಸುಧೀರ್ ಭಟ್ಬೋಲನ್ ಅವರ ಪರಿಚಯವನ್ನು ಮಾಡಿಕೊಡ್ತೀನಿ. ಡಾಕ್ಟರ್ ಸುಧೀರ್ ಭಟ್ಬೋಲನ್ ಅವರು SDM ಕಾಲೇಜ್ ಆಫ್ ಫಿಸಿಯೋಥೆರಪಿ ಧಾರವಾಡ, ಇಲ್ಲಿ ಭೌತ ಚಿಕಿತ್ಸಾ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಡಾಕ್ಟರ್ ಸುಧೀರ್ ಭಟ್ಬೋಲನ್ ಅವರು ಮೂಲತಃ ಹೊನ್ನಾವರದ ಕರ್ಕಿಯವರಾಗಿದ್ದು ಇವರು ತಮ್ಮ BPT ಪದವಿಯನ್ನು 2005 ಮಾಹೆ ವಿಶ್ವವಿದ್ಯಾಲಯದ ಮಂಗಳೂರಿನ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ನಲ್ಲಿ ಮತ್ತು ತಮ್ಮ MPT ಸ್ನಾತಕೋತ್ತರ ಪದವಿಯನ್ನು 2008 ಮಣಿಪಾಲದ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ನಲ್ಲಿ ಪಡೆದರು. ಇವರ ವಿಶೇಷತೆ ಅಂದರೆ ರಾಷ್ಟ್ರೀಯ ಕ್ರಿಕೆಟ್ ಅಕಾಡೆಮಿಯಿಂದ ಪ್ರಮಾಣೀಕೃತ ಭೌತ ಚಿಕಿತ್ಸಕರಾಗಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಈ ಮೊದಲು 10 ಕಾಲ ಮಣಿಪಾಲದ ಕ್ಯೂರ್ ಆ್ಯಂಡ್ ಕೇರ್ RV ಕಾಲೇಜ್ ಆಫ್ ಫಿಸಿಯೋಥೆರಪಿ ಸಿನಾಪ್ಸ್ ಫಿಸಿಯೋಥೆರಪಿ ಕ್ಲಿನಿಕ್ನಲ್ಲಿ ಮತ್ತು ನ್ಯಾಷನಲ್ ಕ್ರಿಕೆಟ್ ಅಕಾಡೆಮಿಯಲ್ಲಿ ವಿವಿಧ ಹಂತಗಳಲ್ಲಿ ನರರೋಗ ಭೌತ ಚಿಕಿತ್ಸಕರಾಗಿ ಸೇವೆಯನ್ನು ಸಲ್ಲಿಸಿದ ಅನುಭವ ಡಾಕ್ಟರ್ ಸುಧೀರ್ ಭಟ್ಬೋಲನ್ ಅವರಿಗಿದೆ. 2017 ಧಾರವಾಡದ SDM ಫಿಸಿಯೋಥೆರಪಿ ಕಾಲೇಜಿಗೆ ಸೇರಿದ ಇವರು ಕಳೆದ 8 ಇಲ್ಲಿನೇ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತವಾಗಿ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಕೇಳುಗರೆ, ಕಾರ್ಯಕ್ರಮದ ಮೊದಲಿಗೆ ಪಾರ್ಕಿನ್ಸನ್ ರೋಗದ ಉಪಚಾರದಲ್ಲಿ ಫಿಸಿಯೋಥೆರಪಿಯ ಮಹತ್ವ ಈ ಕುರಿತು ಡಾಕ್ಟರ್ ಮಾಹಿತಿ ಮಾಡಿಕೊಡ್ತಾರೆ. ನಂತರ ನಿಮ್ಮ ಕರೆಗಳನ್ನು ಸ್ವೀಕರಿಸ್ತೀವಿ. ಆಕಾಶವಾಣಿಯ ಎಲ್ಲ ಕೇಳುಗರಿಗೆ ನನ್ನ ನಮಸ್ಕಾರ. ನಿಮ್ಮೆಲ್ಲರ ಜೊತೆ ಇಂದು ಪಾರ್ಕಿನ್ಸನ್ಸ್ ರೋಗದ ವಿಷಯವಾಗಿ ಮಾತನಾಡಲು ನಾನು ಡಾಕ್ಟರ್ ಸುಧೀರ್ ಭಟ್ಬೋಲನ್ ಇಲ್ಲಿ ಆಕಾಶವಾಣಿಯ ಪ್ರಸಾರ ಕೇಂದ್ರದಲ್ಲಿದ್ದೇನೆ. ನನ್ನನ್ನು ನಿಮಗೆಲ್ಲ ಪರಿಚಯಿಸಿದ ಶ್ರೀಮತಿ ಮಂಜುಳಾ ಪುರಾಣಿಕರವರಿಗೂ ನನ್ನ ವಂದನೆಗಳು. ಮೊದಲಿಗೆ ಒಂದು ಮಹತ್ವದ ವಿಷಯವನ್ನು ಹೇಳಿಕೊಳ್ಳಬೇಕು. ಅದೇನೆಂದರೆ, ಪ್ರತಿ ವರ್ಷ April 11 ನಾವು ವಿಶ್ವ ಪಾರ್ಕಿನ್ಸನ್ ದಿನವನ್ನಾಗಿ ಆಚರಿಸಿಕೊಂಡು ಬಂದಿದ್ದೇವೆ. ಪಾರ್ಕಿನ್ಸನ್ಸ್ ರೋಗದ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ಈ ಕಾಯಿಲೆಯೊಂದಿಗೆ ಬದುಕುತ್ತಿರುವವರಿಗೆ ಬೆಂಬಲ ಮತ್ತು ಸಹಾಯವನ್ನು ಒದಗಿಸುವಂಥದ್ದು ಈ ದಿನದ ಉದ್ದೇಶವಾಗಿದ್ದು, ಇದನ್ನು ಪೂರೈಸುವ ನಿಟ್ಟಿನಲ್ಲಿ ನಾನು ಇಂದು ಈ ರೋಗದ ವಿಷಯವಾಗಿ ಮಾಹಿತಿಯನ್ನು ಹಂಚಿಕೊಳ್ಳಲು ಹಾಗೂ ನಿಮ್ಮ ಪ್ರಶ್ನೆಗಳಿಗೂ ಉತ್ತರಿಸಲು ಬಂದಿದ್ದೇನೆ. ಇವತ್ತಿನ ನಮ್ಮ ಸಂಭಾಷಣೆಯಲ್ಲಿ ಪಾರ್ಕಿನ್ಸನ್ಸ್ ರೋಗದ ಪರಿಚಯ, ಇದರ ಲಕ್ಷಣಗಳು, ಚಿಕಿತ್ಸೆ ಮತ್ತು ಮುಖ್ಯವಾಗಿ ವ್ಯಾಯಾಮ ಹಾಗೂ ಫಿಸಿಯೋಥೆರಪಿಯು ಹೇಗೆ ಸಹಾಯಕವಾಗಬಹುದು ಎಂಬುದರ ಬಗ್ಗೆ ಸಮರ್ಪಕವಾಗಿ ನೋಡೋಣ. ಹಾಗಾದರೆ ಪಾರ್ಕಿನ್ಸನ್ಸ್ ಅಂದರೇನು? ನೀವೆಲ್ಲರೂ ಈ ರೋಗದ ಹೆಸರನ್ನು ಕೇಳಿರಬಹುದು ಎಂದು ಭಾವಿಸುತ್ತೇನೆ. ಇದು ತಕ್ಷಣ ಬರುವ ಕಾಯಿಲೆ ಅಲ್ಲ, ಆದರೆ ನಿಧಾನವಾಗಿ ದೇಹದ ಮೇಲೆ ಹಿಡಿತ ಬಿಗಿಯುವ ರೀತಿ ಆವರಿಸುತ್ತಾ ಹೋಗುತ್ತದೆ. ಸಮಯ ಕಳೆದಂತೆ ಇದರ ತೀವ್ರತೆ ಹೆಚ್ಚಾಗಿ ರೋಗಿಯು ಚಲನಕ್ರಿಯೆ ಹಾಗೂ ದೈನಂದಿನ ಚಟುವಟಿಕೆಗಳ ಮೇಲೂ ದುಷ್ಪ್ರಭಾವ ಬೀರುವ ಸಾಧ್ಯತೆಗಳು ಇರುತ್ತವೆ. ಪಾರ್ಕಿನ್ಸನ್ಸ್ ಒಂದು ನರವ್ಯವಸ್ಥೆಗೆ ಸಂಬಂಧಿಸಿದ ಕಾಯಿಲೆಯಾಗಿದ್ದು, ಇದರಲ್ಲಿ ನಮ್ಮ ಮೆದುಳಿನಲ್ಲಿರುವ ಒಂದು ಪ್ರಮುಖ ರಾಸಾಯನಿಕ ಅಂದರೆ ಡೋಪಮೀನ್ ಕ್ರಮೇಣ ಕಡಿಮೆಯಾಗುತ್ತಾ ಹೋಗುತ್ತದೆ. ಡೋಪಮೀನ್ ಇಲ್ಲದೆ ನಮ್ಮ ದೇಹದ ಚಲನೆಗಳನ್ನು ನಿರ್ವಹಿಸುವ ವ್ಯವಸ್ಥೆ ಅಸ್ಥಿರವಾಗುತ್ತದೆ ಎಂಬುದನ್ನು ನಾವೆಲ್ಲರೂ ತಿಳಿಯಬೇಕಾದ ಅಂಶವಾಗಿದೆ. ಸಾಧಾರಣವಾಗಿ 60 ಮೇಲ್ಪಟ್ಟವರಲ್ಲಿ ಇದು ಕಾಣಿಸಿಕೊಳ್ಳುತ್ತದೆಯಾದರೂ ಕೆಲವೊಮ್ಮೆ 40ನೇ ವರ್ಷದಲ್ಲಿಯೇ ಪ್ರಾರಂಭವಾಗಬಹುದು. ರೋಗದ ಮೊದಲ ಸೂಚನೆಗಳು ಯಾವುವು ಎಂಬುದನ್ನು ನೋಡೋಣ ಬನ್ನಿ. ಸಾಧಾರಣವಾಗಿ ಕೈಕಾಲುಗಳಲ್ಲಿ ನಡುಕ, ಅಂದರೆ ರೆಸ್ಟಿಂಗ್ ಟ್ರೆಮರ್ಸ್ ಅಂತ ಹೇಳುತ್ತೇವೆ, ರೋಗದ ಮೊದಲನೆಯ ಲಕ್ಷಣ ಎಂದು ಪರಿಗಣಿಸಲಾಗಿದೆ. ಇದರ ಹೊರತಾಗಿ ಸ್ನಾಯುಗಳಲ್ಲಿ ಬಿಗಿತ, ಅಂದರೆ ರಿಜಿಡಿಟಿ, ಚಲನೆಯಲ್ಲಿ ನಿಧಾನಗತಿ ಬ್ರಾಡಿಕೈನೇಸಿಯಾ, ದೇಹದ ನಿಲುವು ಹಾಗೂ ನಡಿಗೆಯಲ್ಲಿ ಅಸ್ಥಿರತೆ ಬೆನ್ನು ಗೂನಾಗುವುದು, ಇದನ್ನು ಪೋಶ್ಚರಲ್ ಇನ್ಸ್ಟೆಬಿಲಿಟಿ ಅಂತ ಹೇಳ್ತೇವೆ, ಕಾಲನ್ನು ನೆಲಕ್ಕೆ ಉಜ್ಜಿಕೊಂಡು ಅಥವಾ ಹೊಸೆದುಕೊಂಡು ನಡೆಯುವುದು, ಕ್ಷೀಣವಾದ ಸ್ವರ ಹಾಗೂ ಮಾತು, ದೇಹದ ಸಮತೋಲನ ಕೆಡುವುದು ಅಂದರೆ ಲಾಸ್ ಆಫ್ ಬ್ಯಾಲೆನ್ಸ್, ಪದೇ ಪದೇ ಕಂಡುಬರುವಂತಹ ಬೀಳುವಿಕೆ ಫ್ರೀಕ್ವೆಂಟ್ ಫಾಲ್ಸ್, ಆಯಾಸ, ಯೋಚನಾ ಶಕ್ತಿ ಕಡಿಮೆಯಾಗುವುದು, ನಿದ್ರೆಯ ಸಮಸ್ಯೆ, ಒತ್ತಡ, ಮನೋದೌರ್ಬಲ್ಯ, ಜ್ಞಾಪಕ ಶಕ್ತಿಯ ಕೊರತೆ, ಈ ಮುಂತಾದವು ಇದರ ಲಕ್ಷಣಗಳಾಗಿವೆ. ಈ ರೋಗವನ್ನು ತಡೆಗಟ್ಟಲು ಏನು ಮಾಡಬಹುದು ಅಂದರೆ, ಮುಂಚೆಯಿಂದಲೂ ಒಳ್ಳೆಯ ಆಹಾರ ಪದ್ಧತಿಯನ್ನು ಕಾಯ್ದುಕೊಳ್ಳುವುದು, ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳುವಂತಹ ಯೋಗ, ಪ್ರಾಣಾಯಾಮ, ವ್ಯಾಯಾಮ ಮುಂತಾದವುಗಳನ್ನು ರೂಢಿಸಿಕೊಳ್ಳುವುದು ಅಗತ್ಯ. ಹಾಗಾದರೆ ಇದರ ಡಯಾಗ್ನೋಸಿಸ್ ಅಥವಾ ರೋಗ ನಿರ್ಣಯವನ್ನು ನರರೋಗ ತಜ್ಞರು ಹೇಗೆ ಮಾಡುತ್ತಾರೆ ಎಂದು ತಿಳ್ಕೊಳ್ಳೋಣ. ಈ ರೋಗಕ್ಕೆ ವಿಶೇಷ ಬ್ಲಡ್ ಟೆಸ್ಟ್ ಅಥವಾ ಲ್ಯಾಬೊರೇಟರಿ ಟೆಸ್ಟ್ನ ಅವಶ್ಯಕತೆ ಇರುವುದಿಲ್ಲ. ವೈದ್ಯರು ನಿಮ್ಮ ಚಲನೆ, ನಡಿಗೆ, ಮುಖಭಾವ ಗಮನಿಸಿ ರೋಗದ ಇತಿಹಾಸ ಅಂದರೆ ಹಿಸ್ಟ್ರಿಯನ್ನು ಕೇಳಿ ಸಮಗ್ರವಾಗಿ ವಿಶ್ಲೇಷಣೆ ಮಾಡುತ್ತಾರೆ. ಕೆಲವೊಮ್ಮೆ MRI, CT ಸ್ಕ್ಯಾನ್ ಮುಂತಾದ ಸ್ಕ್ಯಾನ್ ಸಹ ಬಳಸಿಕೊಳ್ಳುತ್ತಾರೆ. ಹಾಗಾದರೆ ಇದಕ್ಕೆ ಪರಿಹಾರವೇನು ಅಂತ ನೋಡೋಣ. ಪಾರ್ಕಿನ್ಸನ್ಸ್ ರೋಗ ಸಂಪೂರ್ಣವಾಗಿ ಗುಣಮುಖವಾಗದು, ಆದರೆ ಔಷಧೋಪಚಾರದಿಂದ ರೋಗ ಲಕ್ಷಣಗಳನ್ನು ಕಡಿಮೆ ಮಾಡಬಹುದು. ಔಷಧವನ್ನು ತಜ್ಞರು ತಿಳಿಸಿದಂತೆ ಸಮರ್ಪಕವಾಗಿ ಸೇವಿಸುವುದು ಬಹುಮುಖ್ಯ. ಕಾರಣ ಲಿವೋಡೋಪಾ ಎಂಬ ಈ ಔಷಧವು ಮಿದುಳಿನಲ್ಲಿ ಕಡಿಮೆಯಾದ ಡೋಪಮೀನ್ ರಾಸಾಯನಿಕವನ್ನು ಹೆಚ್ಚಿಸಲು ಸಹಕಾರಿಯಾಗಿದೆ. ಇದಲ್ಲದೆ ಹಲವಾರು ಬೇರೆಯ ಔಷಧಗಳನ್ನು ಸಹ ಬಳಸಲಾಗುತ್ತದೆ. ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಅಥವಾ DBSನಂತಹ ಕೆಲವು ಶಸ್ತ್ರಚಿಕಿತ್ಸಾ ಪದ್ಧತಿಗಳನ್ನು ಸಹ ಇಂದಿನ ದಿನಗಳಲ್ಲಿ ಉಪಯೋಗಿಸುತ್ತಾರೆ. ಆದರೆ ಯಾವ ರೋಗಿಗೆ ಯಾವುದು ಸೂಕ್ತ ಎಂಬುದನ್ನು ನ್ಯೂರಾಲಜಿಸ್ಟ್ ಸಲಹೆಯ ಪ್ರಕಾರ ಪಾಲಿಸಬಹುದು. ಹಾಗಾಗಿ ನಿಮ್ಮ ಸುತ್ತಮುತ್ತ ಅಥವಾ ಪರಿವಾರದಲ್ಲಿ ಯಾರಾದರೂ, ಮುಖ್ಯವಾಗಿ ಹಿರಿಯ ನಾಗರಿಕರಲ್ಲಿ ಈ ರೀತಿಯ ತೊಂದರೆಗಳು ಕಂಡುಬಂದಲ್ಲಿ ತಕ್ಷಣವೇ ಅವರನ್ನು ನುರಿತ ನರರೋಗ ತಜ್ಞರಿಗೆ ತೋರಿಸಿ ಅವರ ನಿರ್ದೇಶನದಂತೆ ಔಷಧಿಯನ್ನು ಪ್ರಾರಂಭಿಸತಕ್ಕದ್ದು. ಇನ್ನು ಭೌತಿಕ ಚಿಕಿತ್ಸೆ ಅಥವಾ ಫಿಸಿಯೋಥೆರಪಿ, ಇದರ ಮಹತ್ವ ಈ ವಿಷಯವಾಗಿ ತಿಳಿದುಕೊಳ್ಳೋಣ. ನಾನು ಈ ಮೊದಲೇ ಹೇಳಿದ ಹಾಗೆ ಪಾರ್ಕಿನ್ಸನ್ಸ್ ರೋಗದ ಉಪಚಾರದಲ್ಲಿ ಫಿಸಿಯೋಥೆರಪಿ ಅಥವಾ ಭೌತಿಕ ಚಿಕಿತ್ಸೆ ಒಂದು ಬಹುಮುಖ್ಯವಾದ ಚಿಕಿತ್ಸಾ ಪದ್ಧತಿಯಾಗಿದೆ. ರೋಗಿ ಎಂದಾಕ್ಷಣ ಮಲಗಿಯೇ ಇರಬೇಕು, ರೆಸ್ಟ್ ತಗೋಬೇಕು ಎನ್ನುವ ಭಾವನೆ ಸರಿಯಲ್ಲ. ಏಕೆಂದರೆ ಪಾರ್ಕಿನ್ಸನ್ಸ್ ರೋಗವು ಮಿದುಳಿಗೆ ಸಂಬಂಧಿಸಿದ್ದಾದರೂ ಇದರ ದುಷ್ಪರಿಣಾಮಗಳು ನಮ್ಮ ದೇಹದ ಸ್ನಾಯುಗಳ ಮೇಲೆ ಕಾಣಿಸಿಕೊಳ್ಳುತ್ತದೆ. ದೇಹದ ಬಲ ಕ್ಷೀಣಿಸುವುದಲ್ಲದೆ ಅನೇಕ ಈ ಮೊದಲು ತಿಳಿಸಿದಂತಹ ರೋಗ ಲಕ್ಷಣಗಳು ದಿನದಿಂದ ದಿನಕ್ಕೆ ರೋಗಿಯ ದೈನಂದಿನ ಚಟುವಟಿಕೆಗಳ ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳುವಂತೆ ಮಾಡುತ್ತದೆ. ಈಗ ವ್ಯಾಯಾಮ ಎಂದಾಕ್ಷಣ ಸಾಧಾರಣವಾಗಿ ಮಾಡುವ ವಾಕಿಂಗ್ ಮುಂತಾದವುಗಳನ್ನು ಅಷ್ಟು ಸಾಕು ಎಂದು ಪರಿಗಣಿಸುವುದು ಸರಿಯಲ್ಲ. ಇದರ ಜೊತೆ ರೋಗಕ್ಕೆ ಸಂಬಂಧಿತ ರೋಗ ಲಕ್ಷಣಗಳನ್ನು ಉಲ್ಬಣವಾಗದಂತೆ ತಡೆಯಲು ಫಿಸಿಯೋಥೆರಪಿ ತುಂಬ ಸಹಕಾರಿಯಾಗಿರುತ್ತದೆ. ಫಿಸಿಯೋಥೆರಪಿಸ್ಟ್ ಜೊತೆಗೆ ನಿಯಮಿತವಾಗಿ ಸಂಪರ್ಕ ಇಟ್ಟುಕೊಂಡಲ್ಲಿ ಜೀವನದ ಗುಣಮಟ್ಟವನ್ನು ಕಾಯ್ದುಕೊಳ್ಳಲು ಸಹ ಸಾಧ್ಯವಾಗುತ್ತದೆ. SDM ನರರೋಗ ಫಿಸಿಯೋಥೆರಪಿ ವಿಭಾಗದಲ್ಲಿ ಈ ರೋಗ ಲಕ್ಷಣಗಳಿಗೆ ಹಾಗೂ ರೋಗಿಯ ಪರಿಸ್ಥಿತಿಗೆ ಪೂರಕವಾದ ವ್ಯಾಯಾಮ ಚಟುವಟಿಕೆಗಳನ್ನು ಮಾಡಿಸಲಾಗುತ್ತದೆ. ಇದಲ್ಲದೆ ಇದಕ್ಕೆ ಸಹಾಯವಾಗುವಂತಹ ಉಪಕರಣಗಳನ್ನು ಬಳಸಿಕೊಂಡು ನಾನಾ ರೀತಿಯ ತರಬೇತಿಯನ್ನು ನೀಡುತ್ತೇವೆ. ಈ ರೀತಿಯಿಂದ ರೋಗಿಯು ತನ್ನ ದೈಹಿಕ ಕ್ಷಮತೆಯನ್ನು ಕಾಪಾಡಿಕೊಳ್ಳಲು ಹಾಗೂ ಇನ್ನೂ ಹೆಚ್ಚು ಸುಧಾರಿಸಿಕೊಳ್ಳಲು ನೆರವಾಗುತ್ತದೆ ಕೂಡ. ಇದಲ್ಲದೆ ನಮ್ಮಲ್ಲಿ ತಂತ್ರಜ್ಞಾನದ ಬಳಕೆಯಿಂದ ಕಂಪ್ಯೂಟರ್ ಆಟದ ಮುಖಾಂತರ ಬೇರೆ ಬೇರೆ ರೀತಿಯ ಚಟುವಟಿಕೆಗಳನ್ನು ಮಾಡಿಸುತ್ತೇವೆ. ಇದರಿಂದ ರೋಗಿಗಳು ಈ ತರಬೇತಿಯಲ್ಲಿ ಬಹು ಆಸಕ್ತಿಯಿಂದ ಪಾಲ್ಗೊಳ್ಳುವುದನ್ನು ನಾವು ಕಂಡಿದ್ದೇವೆ. ನಿಯಮಿತವಾಗಿ ಈ ಎಲ್ಲ ಅಂಶಗಳನ್ನು ಪಾಲಿಸಿದಲ್ಲಿ ಚಲನೆಯಲ್ಲಿ ಮತ್ತು ಅಂಗಾಂಗಗಳ ಬಲವೃದ್ಧಿ, ಸಮತೋಲನ ಸುಧಾರಣೆ, ಮಾನಸಿಕ ಹಾಗೂ ಬೌದ್ಧಿಕ ವಿಕಾಸ ಮುಂತಾದ ಸಕಾರಾತ್ಮಕ ಬದಲಾವಣೆಗಳನ್ನು ಈ ರೋಗಿಗಳಲ್ಲಿ ಕಾಣಬಹುದಾಗಿದೆ. ಆಕಾಶವಾಣಿಯ ಮಾಧ್ಯಮದಿಂದ ನಿಮ್ಮೆಲ್ಲರ ಜೊತೆ ಮಾತನಾಡಲು ಸಿಕ್ಕಂತಹ ಈ ಅವಕಾಶಕ್ಕಾಗಿ ನನ್ನ ವಂದನೆಗಳು. ನಿಮಗೆ ಈ ವಿಷಯವಾಗಿ ಯಾವುದೇ ಸಂಶಯಗಳಿದ್ದಲ್ಲಿ SDM ಆಸ್ಪತ್ರೆಯ ನರರೋಗ ತಜ್ಞರು ಅಥವಾ ನರರೋಗ ಫಿಸಿಯೋಥೆರಪಿ ವಿಭಾಗವನ್ನು ಸಂಪರ್ಕಿಸಬಹುದು. ಧನ್ಯವಾದ. ಬಹಳ ವಿವರವಾದ ಮಾಹಿತಿಯನ್ನು ತಾವು ತಮ್ಮ ಕೇಳುಗರಿಗೆ ನೀಡಿದಿರಿ ಡಾಕ್ಟರ್ ಸುಧೀರ್ ಅವರೇ. ಕೇಳುಗರೇ, ದಯವಿಟ್ಟು ಗಮನಿಸಿ, ಇದು ವಯೋವೃದ್ಧರಲ್ಲಿ ಕಂಡುಬರುವಂಥ ಒಂದು ತೊಂದರೆ. ಈ ವಿಷಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಯನ್ನು ಮಾತ್ರ ಕೇಳ್ರಿ, ಇದಕ್ಕೆ ನೀವು ಪರಿಹಾರವನ್ನು ಕೂಡ ಪಡ್ಕೊಳ್ಬಹುದು. ಮೊದಲ ಕರೆ ಯಾರ್ದು ಅಂತ ನೋಡೋಣ. ಹಲೋ ಹಲೋ ಡಾಕ್ಟರ್ ನಮಸ್ಕಾರ, ನಾ ಧ್ರುವ ಅಂತ ಕಾಲ್ ಕೊಟ್ಟಿದ್ದು ಮಾತಾಡ್ತೀನಿ. 25 years old. ನಾವು ರಿಸರ್ಚ್ ಮಾಡಿದತ್ನಾಗ ಈ ಪಾರ್ಕಿನ್ಸನ್ ಡಿಸೀಸ್ ಆದಷ್ಟು ಬಳದ ಲಗ್ನ ಆದ್ಮೇಲೆ ಬರ್ತದೆ ಹೆಚ್ಚಾಗಿ, ಮೋಸ್ಟ್ಲಿ ನೋಡಿವಿ. ಅವಾಗ ಬ್ಯಾಲೆನ್ಸ್ ಹೋಗ್ತದೆ, ಕಿವಿ ಕೇಳ್ದಂಗೆ ಆಗ್ತದೆ. ಆಮೇಲೆ ಫಾರಿನ್ದಾಗ ಬ್ರೈನ್ ಆಪರೇಷನ್ ಮಾಡಿದ್ರೆ ಕರೆಕ್ಟ್ ಮಾಡಿದ ಟ್ರೈ ಮಾಡ್ತಾರೆ. ಒಂದು ಎರಡನೇದು ಡಾಕ್ಟರ್, ಈ ಡೋಪಾಮಿನ್ ಹಾರ್ಮೋನ್ ಆರ್ಟಿಫಿಷಿಯಲ್ ಕ್ರಿಯೇಟ್ ಮಾಡಿ ಫಾರಿನ್ದಾಗ ಟ್ರೈ ಅನ್ಸರ್ ಅದು ಇಂಡಿಯಾದಾಗ ಶೆಕ್ ಇದೇನು. ಎರಡನೇದು ಆಮೇಲೆ ಫಿಸಿಯೋಥೆರಪಿ ರೋಬೋಟಿಕ್ ಮಷಿನ್ ಮಾಡಿಬಿಡ್ತದೆ ಜಪಾನ್ ಗಿಪ್ಪಾನ್ದಾಗ, ಅವು ನಮ್ಮ ಇಂಡಿಯಾದಾಗ ಬಂದದೇನು ಡಾಕ್ಟರ್? ಈ ಪ್ರಶ್ನೆ ಇದ್ರು ಧನ್ಯವಾದ ಇವರೇ. ಈಗ ನೋಡ್ರಿ, ನೀವು ಸರ್ಜರಿ ಬಗ್ಗೆ ಒಂದು ಶಸ್ತ್ರಚಿಕಿತ್ಸೆ ಬಗ್ಗೆ ಒಂದು ಮಾತನಾಡಿದ್ರಿ, ಕರೆಕ್ಟ್ ಅದು ನೀವು ಹೇಳಿದ್ದು. ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಅಂತ ನಾನು ನನ್ನ ಮಾತಿನಲ್ಲಿ ಸಹ ಮೆನ್ಷನ್ ಮಾಡಿದೆ. ಈ ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಅನ್ನುವಂತಹ ಒಂದು ಶಸ್ತ್ರಚಿಕಿತ್ಸೆಯನ್ನು ಇವತ್ತಿನ ದಿನ ಭಾರತದಲ್ಲಿನೂ ಮಾಡ್ಲಿಕ್ಕತ್ತಾರ, ಆ್ಯಂಡ್ ಅದರಿಂದ ಒಂದು ಒಳ್ಳೆ ರಿಸಲ್ಟ್ ಆಗಲಿ, ಔಟ್ಕಮ್ ಆಗಲಿ ಪೇಷೆಂಟಿಗೆ ಸಿಗ್ತಾ ಇದೆ. ಆದರೆ ನಾನು ನಿಮ್ಮ ಗಮನ ಎಲ್ಲಿ ಸೆಳಿತಾ ಇದ್ದೀನಿ ಅಂತಂದರೆ, ಈಗ ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಮಾಡಲಿ ಅಥವಾ ಔಷಧೋಪಚಾರ ಮಾಡಲಿ, ಇದರ ಜೊತೆ ಫಿಸಿಯೋಥೆರಪಿ ಅಥವಾ ಎಕ್ಸಸೈಸ್ ಅನ್ನುವಂಥದ್ದು ಎರಡೂ ವಿಷಯಗಳಾದಮೇಲೂ ಸಹ ಅವಶ್ಯಕತೆ ಇರುವಂತಹ ಒಂದು ಚಿಕಿತ್ಸಾ ಕ್ರಮ. ಹಾಗಾಗಿ ರೊಬೋಟಿಕ್ಸ್ ಆಗಲಿ, ವರ್ಚುವಲ್ ರಿಯಾಲಿಟಿ ಆಗಲಿ, ಅಥವಾ ಇನ್ನೂ ಕೆಲವು ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಅಂತ ಟೆಕ್ನಿಕ್ಸ್ ಆಗಲಿ, ಇವೆಲ್ಲವನ್ನು ಇವತ್ತಿನ ದಿನಕ್ಕೆ ಪಾರ್ಕಿನ್ಸನ್ಸಲ್ಲಿ ಉಪಯೋಗನೂ ಮಾಡ್ತಾ ಇದ್ದಾರೆ. ಆ್ಯಂಡ್ ಅದಕ್ಕೆ ಒಂದು ಒಳ್ಳೆ ರಿಸರ್ಚ್ ಎವಿಡೆನ್ಸ್ ಸಹ ನಮಗೆ ಸಿಕ್ಕಿದೆ. ಆ್ಯಂಡ್ ನಮ್ಮ ಹಾಸ್ಪಿಟ್ಲಲ್ಲಿ ಸಹ ನಾನು ಆಗಲೇ ಮೆನ್ಷನ್ ಮಾಡುತ್ತಾರೆ, ಕಂಪ್ಯೂಟರ್ ಗೇಮ್ ಬೇಸ್ಡ್ ರಿಹ್ಯಾಬಿಲಿಟೇಷನ್ ಅಂತ ಒಂದು ಸ್ಪೆಷಲ್ ಟೆಕ್ನಿಕನ್ನು ಉಪಯೋಗಿಸ್ತೀವಿ. ಆ್ಯಂಡ್ ಅದರಿಂದ ಸಹ ಪೇಷೆಂಟ್ಸ್ಗೆ ಒಂದು ಒಳ್ಳೆಯ ಇಂಪ್ರೂವ್ಮೆಂಟ್ ಆಗಲಿ, ರಿಕವರಿ ಆಗಲಿ ಸಿಕ್ಕಂತಹ ಉಲ್ಲೇಖಗಳು ಸುಮಾರಿದ್ದಾವೆ ನಮ್ಮ ಹತ್ರ. ಇದರ ಬಗ್ಗೆ ಮುಂದುವರೆದು ನಾವು ಸಹ ಸುಮಾರಷ್ಟು ರಿಸರ್ಚ್ ವರ್ಕನ್ನು ಸಹ ಮಾಡ್ತಾ ಇದ್ದೇವೆ, ಸಂಶೋಧನಾ ಕಾರ್ಯ ನಡೀತಾ ಇದೆ. ಆ್ಯಂಡ್ ಒಳ್ಳೊಳ್ಳೆ ಡೆವಲಪ್ಮೆಂಟ್ಸನ್ನು ನಾವು ಕಾಣ್ತಾ ಇದ್ದೇವೆ ಇದರಲ್ಲಿ. ಧನ್ಯವಾದಗಳು. ಹಲೋ ನಮಸ್ತೆ ಮೇಡಮ್. ನಮಸ್ತೆ, ತಮ್ಮ ಹೆಸರು? ನಾನು ಶಿರೋಳದಿಂದ ಗುರುನಾಥ್ ಮೆಣಸ್ಕಿದ್ದೀನಿ ಮೇಡಮ್. ಪ್ರಶ್ನೆ ಕೇಳ್ರಿ ಗುರುನಾಥ್. ಮೇಡಮ್, ಈಗ ಡೋಕೋವಿನ್ ವಯೋರುದ್ರಲ್ಲಿ ಕಡಿಮೆ ಆಗ್ತಾವ ಅಂದ್ರಲ್ಲ ಮೇಡಮ್, ಅದ್ರ ಬಗ್ಗೆ ಯಾಕೆ ಕಡಿಮೆ ಆಗ್ತಾವ ಅಂತ ನಂದು ಚಿಕ್ಕ ಪ್ರಶ್ನೆ ಐತಿ ಮೇಡಮ್. ಹಾ, ಹೇಳ್ತಾರೆ ಡಾಕ್ಟರ್. ಹಾ, ನಮಸ್ಕಾರ ರೀ. ಹಾ ನಮಸ್ತೆ ರೀ. ಈಗ ಏನಾಗ್ತದೆ ರೀ, ನಮ್ಮ ಬ್ರೈನಲ್ಲಿ ಕೆಲವೊಂದು ಜೀವಕೋಶಗಳಿರ್ತವೆ. ಹಾ, ಈ ಜೀವಕೋಶಗಳಿಂದ ಡೋಪಮೀನ್ ಅನ್ನುವಂತಹ ಈ ರಾಸಾಯನಿಕ ಪದಾರ್ಥ ಏನಿದೆ, ಆ ರಾಸಾಯನಿಕ ಪದಾರ್ಥ ಪ್ರೊಡ್ಯೂಸ್ ಆಗುತ್ತೆ. ಹಾ, ವಯಸ್ಸಾದಂಗಾದಂಗೆ ಈ ಜೀವಕೋಶಗಳಲ್ಲಿ ಡಿಜನರೇಷನ್ ಅಂತ ಹೇಳ್ತೀವಿ. ಅದಾಗಿರೋದ್ರಿಂದ ಆ ಜೀವಕೋಶಗಳು ಆ ಡೋಪಮೀನನ್ನು ಸಿಕ್ರೀಟ್ ಮಾಡಲಿಕ್ಕೆ ಎಬಿಲಿಟಿಯನ್ನು ಕಳ್ಕೊತಾವೆ. ಆದ್ದರಿಂದ ಈ ಡೋಪಮೀನ್ ಅನ್ನುವಂಥ ಒಂದು ಕೆಮಿಕಲ್, ರಾಸಾಯನಿಕ ಏನಿದೆಯೋ ಅದರಲ್ಲಿ ಕಡಿಮೆ, ಅದು ಕೆಮಿಕಲ್ ಅನ್ನೋಕೆ ನಾನು ನ್ಯೂರೋ ಟ್ರಾನ್ಸ್ಮಿಟರ್ ಅಂತ ಹೇಳ್ತೀವಿ ನಾವು, ಅದರಲ್ಲಿ ಕಡಿಮೆ ಆಗುತ್ತೆ. ಇದೆ, ಈಗ ನಾವು ಲಿವೋಡೋಪಾ ಅಂತ ಏನು ಮೆಡಿಸಿನ್ ಬಗ್ಗೆ ನಾನು ಮಾತಾಡಿದ್ನಲ್ಲ, ಅದು ಡೋಪಮೀನ್ ಸಪ್ಲಿಮೆಂಟೇಷನ್. ಈಗ ನಮಗೆ ಈಗ ಬಾಡಿಯಲ್ಲಿ ವೈಟಮಿನ್ ಕಡಿಮೆ ಆದರೆ ನಿಮ್ಗೆ ಒಂದು ವೈಟಮಿನ್ ಗುಳಿಗೆ ಕೊಡ್ತೇವೆ ನಾವು, ಹೌದಾ? ಅದೇ ರೀತಿ ಡೋಪಮೀನ್ ಕಡಿಮೆ ಆದಾಗ ಡೋಪಮೀನ್ ಅನ್ನ ಸಪ್ಲಿಮೆಂಟ್ ಮಾಡಲಿಕ್ಕೆ ಅದಕ್ಕೆ ಪೂರಕವಾದಂತಹ ಲಿವೋಡೋಪಾ ಅಂತ ಒಂದು ಮೆಡಿಸಿನ್ ಕೊಡ್ತದೆ. ಅದ್ರ ಕೊಟ್ಟರೆ ಡೋಪಮೀನ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ, ಇಂಪ್ರೂವ್ ಆಗುತ್ತೆ, ಅದಾಗಿ ಪೇಷಂಟ್ ಕಂಡೀಷನ್ ಸಹ ಇಂಪ್ರೂವ್ ಆಗುತ್ತೆ ರೀ. ಆಯ್ತು, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೊ ಮಚ್, ಧನ್ಯವಾದ. ಹಲೋ, ಹಲೋ, ನಮಸ್ಕಾರ ಡಾಕ್ಟರ್ ಸರ್. ನಮಸ್ತೆ. ನಾನು ಹುಲ್ಕೋಟಿ ವೃದ್ಧಾಶ್ರಮದಲ್ಲಿರುವ ಒಬ್ಬ ಮನುಷ್ಯ ರೀ. ಹೇಳ್ರಿ. ನನ್ನ ಹೆಸರು ವಿಠಲ್ ತಿಮ್ಮಣ್ಣ ಅವ್ರು ಅಂತ ಹೇಳಿ. ಪ್ರಶ್ನೆ ಕೇಳ್ರಿ ವಿಠಲ್ ಅವ್ರ. ನನಗೆ ಈಗ ಗ್ಯಾಂಗ್ರೇನ್ ಆಗಿತ್ತು, ಸ್ಟೆಂಟ್ ಹಾಕ್ಯಾರ್ರಿ. ಆದ್ರೆ ನೀವು ಪಾರ್ಕಿನ್ಸನ್ ರೋಗದ ಲಕ್ಷಣಗಳು ನನ್ನ ಕಡೆ ಏನು ಇರ್ರಿ, ಮುಂದೆ ಬರ್ಬಹುದು ಏನಂತ ಏನಾರ ತೋರಿಸ್ಬೇಕಂತ ಹೇಳಿ. ಅಲ್ಲ, ಈಗ ಲಕ್ಷಣಗಳು ಏನೇನು ಇರ್ತಾವ ಅಂತ ಡಾಕ್ಟರ್ ಹೇಳಿದ್ರು. ಆ ಲಕ್ಷಣ ಏನಾದ್ರೂ ನಿಮ್ಮ ಹತ್ರ ಇದ್ರೆ ಮಾತ್ರ ಬರೋ ಸಾಧ್ಯತೆ ಇರ್ತದ. ಏನಿಲ್ರಿ ಮೇಡಮ್, ಏನಿಲ್ಬೇಕಾದ್ರೆ ಡಾಕ್ಟರ್ ಹೇಳ್ತಾರ ಒಂದ್ ನಿಮಿಷ. ನಮಸ್ತೆ ರೀ ವಿಠಲ್ ಅವರೇ. ಈಗ ವಯೋವೃದ್ಧರಲ್ಲಿ ಪಾರ್ಕಿನ್ಸನ್ಸ್ ಕಂಡು ಬರುತ್ತೆ ಅಂತಂದ್ರೆ ವಯೋವೃದ್ಧರಾದ ಎಲ್ಲರಲ್ಲೂ ಪಾರ್ಕಿನ್ಸನ್ಸ್ ಕಂಡೇ ಬರಬೇಕಂತ ಇಲ್ಲ. ಇನ್ನು ಕೆಲವು ವಯೋವೃದ್ಧರಲ್ಲಿ ಇದು ಕಂಡು ಬರುತ್ತದೆ. ಅದಕ್ಕೆ ಸುಮಾರು ಕಾರಣಗಳಿದ್ದಾವೆ. ಅದು ಅನುವಂಶಿಕ ಕಾರಣ ಇರ್ಬೋದು, ಅಥವಾ ಕೆಲವೊಂದು ಮೆಡಿಸಿನ್ಸ್ ಅಥವಾ ಬೇರೆ ಬೇರೆ ಔಷಧಗಳನ್ನು ಉಪಯೋಗ ಮಾಡಿದಂತಹ ಹಿಸ್ಟ್ರಿ ಇರ್ಬೋದು. ಅದಕ್ಕೆ ತುಂಬ ಕಾರಣಗಳಿದ್ದಾವೆ. ಆದರೆ ಎಲ್ಲರಲ್ಲೂ ವಯೋವೃದ್ಧರಲ್ಲಿ ಪಾರ್ಕಿನ್ಸನ್ಸ್ ಕಂಡೇ ಬರಬೇಕು ಅನ್ನುವಂತಹ ಕಂಪಲ್ಷನ್ ಇಲ್ಲ. ಹಾಗಾಗಿ ನಿಮ್ಮಲ್ಲಿ ಈ ಥರ ಯಾವುದೇ ರೋಗ ಲಕ್ಷಣಗಳು ಇಲ್ಲ ಅಂತ ಇದ್ದಲ್ಲಿ ನೀವು ಅದರ ಬಗ್ಗೆ ಚಿಂತೆ ಮಾಡೋ ಕಾರಣ ಇಲ್ಲ. ನಮಸ್ಕಾರ. ನಮಸ್ಕಾರ. ಹಲೋ ಹಲೋ ನಮಸ್ತೆ, ಯಾರು ಮಾತಾಡೋದು? ಈ ದ್ರವ ಅಂತ ಯಾನ್ರಿ ಪತ್ರಿಕೆ ಸಲ ಫೋನ್ ಹಚ್ಕೊಟ್ಕೊಂತಾರಿ? ಎರಡನೇ ಪರಿಣಾಮ ಈಗ ಆತಿಗ ಅವ್ರ ಪ್ರಶ್ನೆಗೆ ಉತ್ತರ ಸಿಕ್ಕ ಅವಕಾಶ ಮಾಡಿಕೊಡಂಗಿಲ್ರಿ. ಈಗ ನೀವು ಕೇಳ್ರಿ ಪ್ರಶ್ನೆ. ನಮ್ದೇನು ಪ್ರಶ್ನೆ ಇಲ್ರಿ. ಬೇರೆ ಹಲೋ ಡಾಕ್ಟರ್, ನಾ ಧ್ರುವ ಅನಂತ ಸರ್ ಬಾಲ್ಕೋಟಿ ಮಾತಾಡ್ಕತ್ತೀನಿ ಡಾಕ್ಟರ್. ಈಗ ಬೇರೆಯವ್ರಿಗೆ ಅವಕಾಶ ಕೊಡ್ರಿ ಧ್ರುವ ಅವ್ರ. ಹಲೋ ಹಲೋ ಹಲೋ ಹಲೋ ನಮಸ್ತೆ, ಯಾರು ಮಾತಾಡೋದು? ನಮಸ್ತೆ, ಗೋವಿಂದ ರಾಜ್ ಬಳ್ಳಾರಿ ಮೇಡಮ್. ಹಾ, ಪ್ರಶ್ನೆ ಕೇಳ್ರಿ ಗೋವಿಂದ ರಾಜ್. ಮೇಡಮ್, ಇದು ಪಾರ್ಕಿನ್ಸನ್ ಹೆಚ್ಚಾಗಿ ಸಿಜೋಫ್ರೇನಿಯಾ ಇರೋರಲ್ಲಿ ಕಾಣಿಸ್ಕೊಳ್ಳುತ್ತಾ ಏನಂತ ಯಾಕೆ? ಗೋವಿಂದ ರಾಜ್ ನಮಸ್ಕಾರ. ಹಾ ನಮಸ್ತೆ ಸರ್. ಹಾ, ಈಗ ಸಿಜೋಫ್ರೇನಿಯಾ ಅಂತ ಏನು ಹೇಳಿದ್ರಲ್ಲ, ಇದೊಂದು ಮಾನಸಿಕ ಕಾಯಿಲೆ ರೀ ಇದು. ಸಿಜೋಫ್ರೀನಿಯಾದಲ್ಲಿ ಇರೋರಿಗೆ ಪಾರ್ಕಿನ್ಸನ್ಸ್ ಬರಬೇಕಂತ ಇಲ್ಲ, ಆದರೆ ಸಿಜೋಫ್ರೀನಿಯಾ ಅನ್ನುವಂಥ ಮಾನಸಿಕ ಕಾಯಿಲೆಗೆ ಉಪಯೋಗಿಸುವಂತಹ ಕೆಲವೊಂದು ಔಷಧಗಳೇನಿರ್ತವೆ, ಡ್ರಗ್ಸ್ ಏನಿರ್ತವೆ, ಇದನ್ನು ತುಂಬಾ ವರ್ಷ ಉಪಯೋಗಿಸಿದ್ರಿಂದ ಪಾರ್ಕಿನ್ಸನ್ಸ್ ತರ ರೋಗ ಲಕ್ಷಣಗಳು ಬರ್ತವೆ ಅನ್ನೋದ್ರ ಬಗ್ಗೆ ಕೆಲವೊಂದು ಪುರಾವೆಗಳಿದ್ದಾವೆ. ಆದರೆ ಸಿಜೋಫ್ರೀನಿಯಾದಿಂದ ಪಾರ್ಕಿನ್ಸನ್ಸ್ ಬರುತ್ತೆ ಅನ್ನುವಂಥದ್ದು ಸರಿಯಲ್ಲ. ಅದೇ ಬೇರೆ ಇದೆ ಬೇರೆ ರೀ. ಈಗ ಸ್ಕಿಜೋಫ್ರೀನಿಯಾ ಅಂತ ಕಾಯಿಲೆ ಇದ್ದವರು ಈಗ ಒಂದ್ಸತಿ ಔಷಧ ಕೊಟ್ಮೇಲೆ ಏನ್ ಮಾಡ್ತೀರಿ, ತುಂಬಾ ದಿನ ತನಕ ಅದೇ ಔಷಧವನ್ನ ಅದೇ ಡೋಸೇಜ್ ಅಲ್ಲಿ ತಗೊಳ್ತಾ ಹೋಗ್ಬಿಡ್ತೀರಿ. ಆ ತರ ಮಾಡ್ಲಿಕ್ಕಿಲ್ಲ. ನಿಮ್ಮ ಸೈಕ್ಯಾಟ್ರಿಸ್ಟ್ ಯಾರಿದ್ದಾರೆ, ಡಾಕ್ಟರ್ ಯಾರಿದ್ದಾರೆ, ಯಾರ ಮೆಡಿಸಿನ್ ಪ್ರಿಸ್ಕ್ರೈಬ್ ಮಾಡಿರ್ತಾರಲ್ಲ, ಅವ್ರ ಹತ್ರ ನೀವು ರೆಗ್ಯುಲರ್ಲಿ ಹೋಗಿ ಆ ಡೋಸೇಜ್ ಅನ್ನ ಚೆಕ್ ಮಾಡಿಕೊಂಡು ಅದನ್ನ ಡೋಸೇಜ್ ಜಾಸ್ತಿ ಅಥವಾ ಕಡಿಮೆ ಮಾಡುವಂತದನ್ನ ನೀವು ರೆಗ್ಯುಲರ್ಲಿ ಫಾಲೋ ಅಪ್ ಅನ್ನ ಇಟ್ಕೊಂಡ್ರೆ ಡಾಕ್ಟರ್ ಜೊತೆ ಈ ತರ ತೊಂದರೆಯನ್ನ ನಾವು ಡೆಫಿನೆಟ್ಲಿ ಪ್ರಿವೆಂಟ್ ಮಾಡಬಹುದು. ಥ್ಯಾಂಕ್ ಯು, ನಮಸ್ಕಾರ. ಹಲೋ ಹೇಳ್ರಿ ಪ್ರಶ್ನೆ ಕೇಳ್ರಿ ಮಂಜುನಾಥ್ ನಾಡ್ಗೇರ್. ಇವತ್ತಿನ ವಿಷಯ ಪಾರ್ಕಿನ್ಸನ್ ರೋಗದ ಉಪಚಾರದಲ್ಲಿ ಫಿಸಿಯೋಥೆರಪಿ ಅದರ ಮಹತ್ವ. ಪ್ರಶ್ನೆ ಅದೇನು ಮಂಜುನಾಥ್? ಹೇಳ್ತಾರೆ ಡಾಕ್ಟರ್, ಎರಡು ನಿಮಿಷನಲ್ಲಿ ಹೇಳ್ರಿ ಸರ್. ನಾಡ್ಗೇರ್ ಅವ್ರ ನಮಸ್ಕಾರ. ಹಾ, ನಿಮ್ಗೆ ಇದ್ರ ಬಗ್ಗೆ ಏನ್ ಮಾಹಿತಿ ಬೇಕು ಹೇಳ್ರಿ. ನೋಡ್ರಿ, ಇವತ್ತಿನ ಬಗ್ಗೆ, ಇವತ್ತಿನ ವಿಷಯದ ಬಗ್ಗೆ ಅಂದ್ರೆ ಪಾರ್ಕಿನ್ಸನ್ಸ್ ವಿಷಯದ ಬಗ್ಗೆ, ಅದರ ರೋಗ ಲಕ್ಷಣದ ಬಗ್ಗೆ ಅಥವಾ ಅದರಲ್ಲಿ ಫಿಸಿಯೋಥೆರಪಿಯ ಏನು ರೋಲ್ ಇದೆ ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡಿದೀವಿ. ಹಾ, ಸೊ ಪಾರ್ಕಿನ್ಸನ್ಸ್ ಅನ್ನುವಂಥದ್ದು ಒಂದು ನರರೋಗ ಸಂಬಂಧಿ ಒಂದು ರೋಗ ರೀ. ಹಾ, ಮಿದುಳಿಗೆ ಸಂಬಂಧಪಟ್ಟಂತ ರೋಗ. ಇದರಲ್ಲಿ ಮಿದುಳಲ್ಲಿ ಡೋಪಮೀನ್ ಅನ್ನುವಂಥ ಒಂದು ರಾಸಾಯನಿಕ ಇರ್ತದೆ, ನ್ಯೂರೋ ಟ್ರಾನ್ಸ್ಮಿಟರ್ ಅಂತ ಹೇಳ್ತೀವಿ. ಈ ರಾಸಾಯನಿಕ ಕಡಿಮೆ ಆದಾಗ ಪಾರ್ಕಿನ್ಸನ್ಸ್ ಅನ್ನುವಂಥ ಒಂದು ರೋಗ ಬರ್ತದೆ. ಹಾ ಹಲೋ ಹಲೋ ನಮಸ್ತೆ, ಯಾರು ಮಾತಾಡೋದು? ಡಾಕ್ಟರ್ ನಮಸ್ತೆ. ನಮಸ್ತೆ ರೀ. ಹಲೋ ಹಲೋ ಹೇಳ್ರಿ, ಡಾಕ್ಟರ್ ಇದ್ದಾರೆ, ಪ್ರಶ್ನೆ ಕೇಳ್ರಿ. ಈಗ ಪಾರ್ಕಿನ್ಸನ್ ಬಂದಾಗ್ರೆ ನನಗೆ ಎರಡು ತಿಂಗಳಿಂದ ಕೈ ಎತ್ತಕ್ ಬರ್ತಿದ್ದಿಲ್ಲ, ಮ್ಯಾನ್ ಮಾಡಕ್ ಬರ್ತಿದ್ದಿಲ್ಲ, ಕೆಳಗೆ ಮಾಡಕ್ ಬರ್ತಿದ್ದಿಲ್ಲ, ಹೆಂಡ್ ಮಾಡಕ್ ಬರ್ತಿದ್ದಿಲ್ಲ, ಮುಂದ್ ಮಾಡಕ್ ಬರ್ತಿದ್ದಿಲ್ಲ. ಒಬ್ರು ಡಾಕ್ಟರ್ ಅಂತ ಹೋದನ್ರಿ, ಅವರು ಏನಾಗೈತೆ ಅಂತೇಳಿ ಶರ್ಟ್ ಕಳೆದು ನೋಡಿಲ್ಲ, ಬನಿಯನ್ ಕಳೆದು ನೋಡಿಲ್ಲ, ಕೈ ಮ್ಯಾಲೆ ತಪ್ಪ ಹಿಂದ್ ಮಾಡಪ್ಪ ಮುಂದ್ ಮಾಡಪ್ಪ ಎಲ್ಲಿ ಬೇನೈತಿ ಅಂತೇಳಿ ಎಷ್ಟೋ ನೋಡಿ ಗುಳಿಗೆ ಇಂಜೆಕ್ಷನ್ ಕೊಟ್ಟರೆ ಹೊರತು ಸ್ವತಃ ರೋಗಿಯನ್ನ ಮುತ್ತಿ ನೋಡುವಂತ ಮನಸ್ಥಿತಿ ಡಾಕ್ಟರ್ ಕಡಿಮೆ ಆಗತ್ತಾರ ಅಂತ ನನ್ನ ಅನಿಸಿಕೆ. ಹೇಳ್ತಾರೆ ಡಾಕ್ಟರ್, ಹೇಳ್ತಾರೆ. ಈಗ ನಿಮ್ಗೆ ಪಾರ್ಕಿನ್ಸನ್ಸ್ ರೋಗ ಇದೆ ಅಂತ ಹೇಳಕ್ ಆಗಲ್ಲ, ಇವತ್ತಿನ ವಿಷಯ ಪಾರ್ಕಿನ್ಸನ್ಸ್ ಇರೋದ್ರಿಂದ ಈ ವಿಷಯ ಹೇಳ್ತಾ ಇದ್ದೀನಿ. ಈಗ ನಿಮಗೆ ಕೈ ಎತ್ತೋದಕ್ಕೆ ತೊಂದರೆ ಆಗಿದೆ ಅಂತಂದರೆ ಅದರಲ್ಲಿ ಬೇರೆ ಬೇರೆ ಕಾರಣಗಳಿರಬಹುದು. ಈಗ ನಿಮ್ಮನ್ನು ನಾನು ಕೂಲಂಕಷವಾಗಿ ಎಕ್ಸಾಮಿನ್ ಮಾಡೋದು ಹೊರತು ಇದಕ್ಕೆ ಏನು ಕಾರಣ ಅಂತ ನನಗೆ ಹೇಳಲಿಕ್ಕೆ ಆಗಲಿಕ್ಕಿಲ್ಲ. ಆದರೆ ನೀವು ಎಸ್ ಡಿ ಎಮ್ ಅಲ್ಲಿ ನಮ್ಮ ಡಿಪಾರ್ಟ್ಮೆಂಟಿಗೆ ಬಂದಲ್ಲಿ ನಿಮ್ಮನ್ನು ಡೆಫಿನೆಟ್ಲಿ ನಾನು ಶರ್ಟ್ ಬಿಚ್ಚಿ ಎಕ್ಸಾಮಿನ್ ಮಾಡಿ ಅದಕ್ಕೆ ಏನು ಟ್ರೀಟ್ಮೆಂಟ್ ತೊಗೋಬೋದು ಅನ್ನೋದನ್ನು ಹೇಳ್ಬೋದು. ಇವರೇ ಖಂಡಿತ ಬನ್ನಿ. ಹಾಂ ಬನ್ನಿ, ನಿಮ್ಮನ್ನು ಎಕ್ಸಾಮಿನ್ ಮಾಡಿ ನಾನು ಅದ್ರ ವಿಷಯವಾಗಿ ನಿಮಗೆ ಏನು ಉಪಚಾರ ಬೇಕು ಅನ್ನೋದನ್ನು ನಾನು ತಿಳಿಸ್ತೀನಿ. ನಮಸ್ಕಾರ ರೀ. ನಮಸ್ಕಾರ. ಹಲೋ ಹಲೋ ಡಾಕ್ಟರ್ ನಮಸ್ತೆ ರೀ. ಹಲೋ ನಮಸ್ಕಾರ. ನಮಸ್ಕಾರ ಡಾಕ್ಟರ್. ಈಗ ಪಾರ್ಕಿನ್ಸನ್ ಡಿಸೀಸ್ ಅಟ್ಯಾಕ್ ಆಗುವಾಗ ಅವ್ರ ಮನೆಗೆ ರಿಲೇಟಿವ್ ಭಾಳ ಕೌನ್ಸಿಲಿಂಗ್ ಮಾಡಿ ಅವ್ರಿಗೆ ಶರೀರಿಕ ಇದು ಕೊಡಬೇಕು, ಸ್ಟಿಕ್ ಹಿಡಿದು ನಡೆಸಬೇಕು, ಫಿಸಿಯೋಥೆರಪಿ ಮಾಡಿಸ್ಬೇಕು, ಅವ್ರು ಬಹಳ ಅದಲ್ಲ ಕೌನ್ಸಿಲಿಂಗ್ ಮಾಡಬೇಕು, ಸೈಕೇಟ್ರಿಸ್ಟ್ ಕರೆದಿರ್ತ ಅವ್ರಿಗೆ ಧೈರ್ಯ ಹೇಳ್ಬೇಕು. ಆಮೇಲೆ ಇದೆ, ಆಮೇಲೆ ಅವ್ರ ಕಿವಿ ಕೇಳಿಸಂಗಿಲ್ಲ ಅಂದ್ರೆ ಆಡಿಯೋಮೆಟಿಕ್ ಅವು ಸಾಧನಗಳನ್ನು ಉಪಯೋಗ ಮಾಡಬೇಕು. ಇವೆಲ್ಲ ರಿಲೇಟಿವ್ ಬಹಳ ಇಂಪಾರ್ಟೆಂಟ್ ಬರ್ತದಲ್ಲ. ಧ್ರುವ ಅವರ ಇವತ್ತಿನ ವಿಷಯನೇ ಅದದ ಫಿಸಿಯೋಥೆರಪಿಯ ಮಹತ್ವದ ಬಗ್ಗೆನೇ ಮಾತಾಡ್ಲಿಕ್ಕೆ ಹತ್ತಾರೆ ಡಾಕ್ಟರ್. ಅದೇ ಅದೇ ಫಿಸಿಯೋಥೆರಪಿ ಮಾಡಿ ಅವ್ರಿಗೆ ಮನೆಯಾಗಿನ ಸ್ವಲ್ಪ ಆದಷ್ಟು ಅವ್ರಿಗೆ ಕೌನ್ಸಿಲಿಂಗ್ ಮಾಡಿ ಅಡ್ಡಾಡುವಂಗೆ ಮಾಡ್ಬೇಕು, ಸ್ಟಿಕ್ ತಗೊಂಡು ಡಾಕ್ಟರ್. ನಿಮ್ಮ ಪ್ರಶ್ನೆ ಏನಿದ್ರೆ ಇದ್ರೆ ಹೇಳ್ರಿ, ನೀವು ಹೇಳಿದ ವಿಷಯ ಎಲ್ಲ ಸರಿ ಅದ. ಇದೇ ಪ್ರಶ್ನೆ ಡಾಕ್ಟರ್, ಅಂದ್ರೆ ರಿಲೇಟಿವ್ ಮ್ಯಾರೇಜ್ ಆದ್ರೆ ಇದು ಪ್ರಾಬ್ಲಮ್ ಬರ್ತಂತ ನಮ್ದು ಈ ವಿಷಯ. ಹೌದು, ಈಗ ನೋಡ್ರಿ ಪೇಷಂಟ್ ಯಾರು ರಿಲೇಟಿವ್ಸ್ ಇರ್ತಾರಲ್ಲ, ಸಂಬಂಧಿಕರು ಯಾರು ಇರ್ತಾರೆ, ಪೇಷಂಟ್ ನೋಡ್ಕೊಳ್ಳುವಂಥವ್ರು ಯಾರು ಇರ್ತಾರೆ, ಅವ್ರ ಜವಾಬ್ದಾರಿನೂ ತುಂಬ ಇರ್ತದೆ ರೀ. ನೀವು ಹೇಳ್ದಂಗೆ ಅವರಿಗೆ ರೆಗ್ಯುಲರ್ಲಿ ಔಷಧೋಪಚಾರ ಮಾಡಿಸೋದಾಗಲಿ ಅಥವಾ ಟ್ರೀಟ್ಮೆಂಟ್ ಮಾಡಿಸೋದಾಗಲಿ, ಫಿಸಿಯೋಥೆರಪಿ ಮಾಡಿಸೋದಾಗಲಿ, ಕೌನ್ಸಿಲಿಂಗ್ ಇರ್ಬೋದು, ಇದೆಲ್ಲದನ್ನು ನಿಯಮಿತವಾಗಿ ರೆಗ್ಯುಲರ್ಲಿ ಮಾಡಬೇಕಾಗುವಂಥ ಅವಶ್ಯಕತೆ ಇದೆ. ಹಾಗೆ ಮಾಡಿದಲ್ಲಿ ಪೇಷಂಟ್ ರಿಕವರಿನೂ ಚೆನ್ನಾಗುತ್ತೆ. ಹಲೋ, ಹಲೋ ಮೇಡಮ್, ನಮಸ್ಕಾರ ರೀ. ನಮಸ್ತೆ, ಅಲ್ಲಿ ಹುಬ್ಳಿಯಿಂದ ಮಾದೇವಗೌಡ ಪಾಟೀಲ್ ಮಾತಾಡಿದ್ರಿ. ಪ್ರಶ್ನೆ ಕೇಳ್ರಿ ಮಾದೇವಗೌಡ ಅವ್ರಿ. ಈಗ ನಮ್ಮ ಮನೆಯವ್ರು ಇದಾರಲ್ರಿ, ಅವ್ರಿಗೆ ಶೋಲ್ಡರ್ಗೆ ಬ್ರೋಜನ್ ಶೋಲ್ಡರ್ ಅಂತ ಆಗಿದೆ ಸರ್. ಫ್ರೋಜನ್ ಶೋಲ್ಡರ್? ಹ್ಞೂ ರೀ. ಅದನ್ನ ನರರೋಗ ತಜ್ಞರು ಅನಿರುದ್ಧ ಕುಲಕರ್ಣಿ ಅವ್ರ ಕಡೆ ತೋರಿಸಿದೇನ್ರಿ. ಅವರು ಒಂದು 10 ದಿವಸ ನೋವಿನ ಗುಳಿಗೆ ಅವು ಕೊಟ್ರು, ನರಕ ಸಂಬಂಧಪಟ್ಟದ ಒಂದು ಟಾನಿಕ್ ಗುಳಿಗೆ ಕೊಟ್ರಿ. ಮತ್ತ ಇವಾಗ ಅದು ಕೈ ಎಕ್ಸರ್ಸೈಸ್ ಮಾಡ್ಕೊಂಡ್ ತಗೋರಿ, ಕಡಿಮೆ ಆಗ್ತತಿ ಮುಂದ. ಈಗ ಇಷ್ಟ ಸಾಕು, ಈಗ ಹಗಲೆಲ್ಲ ಗುಳಿಗೆ ತಗೋಬಾಡ್ರಿ ಅಂದ್ರಿ. ಅದಕ್ಕೆ ಈಗ ಏನ್ ಮಾಡ್ಬೇಕು ಅಂತ ಮುಂತ ಶುಗರ್ ಟೆಸ್ಟ್ ಮಾಡಂದ್ರು, ಅದನ್ನ ಮಾಡಿದ್ವಿ, ಎಲ್ಲ ನಿಲ್ಲ ಇದ್ರಿ. ಈಗ ಹೇಳ್ತಾರೆ ನೋಡ್ರಿ ವಿಷಯ, ಇವತ್ತಿನ ಪಾರ್ಕಿನ್ಸನ್ಸ್ ಇದ್ರು ನೀವು ಫ್ರೋಜನ್ ಶೋಲ್ಡರ್ ಬಗ್ಗೆ ಒಂದ್ ಪ್ರಶ್ನೆ ಕೇಳಿದಿರಿ, ಅದಕ್ಕೊಂದು ಉತ್ತರ ಹೇಳ್ತೀನಿ. ಫ್ರೋಜನ್ ಶೋಲ್ಡರ್ ಅಂತಂದ್ರೆ ನಮ್ಮ ಭುಜ ಏನಿರ್ತದಲ್ಲ, ಆ ಭುಜದಲ್ಲಿ ಒಂದು ಕ್ಯಾಪ್ಸೂಲ್ ಅಂತ ಇರ್ತದೆ, ಜಾಯಿಂಟ್ ಕ್ಯಾಪ್ಸೂಲ್ ಅಂತ ಹೇಳ್ತೀವಿ. ಆ ಜಾಯಿಂಟ್ ಕ್ಯಾಪ್ಸೂಲ್ ಅಲ್ಲಿ ಸ್ಟ್ರೆಚಬಿಲಿಟಿ ಇರುವುದಿಲ್ಲ, ಸ್ಟಿಫ್ ಆಗಿಬಿಡ್ತದ. ಅದಾದಾಗ ಅದಕ್ಕೆ ಫ್ರೋಜನ್ ಶೋಲ್ಡರ್ ಅಂತ ಹೇಳುವಂತದ್ದು. ಇದಕ್ಕೂ ಸಹಿತ ಫಿಸಿಯೋಥೆರಪಿಯ ಟ್ರೀಟ್ಮೆಂಟ್ ಇದೆ. ನೀವು ಎಸ್ ಡಿ ಎಂ ಬಿಗೆ, ನೀವು ಹುಬ್ಳಿಯಲ್ಲೇ ಇರ್ತೀರಂತ ಫೋನ್ ಮಾಡಿದಿರಿ ಪಾಟೀಲ್ ಅವರು, ನೀವು ಹುಬ್ಳಿಯಿಂದ ನೀವು ಧಾರವಾಡಕ್ಕೆ ನಮ್ಮ ಎಸ್ ಡಿ ಎಂ ಬಿಗೆ ಕರ್ಕೊಂಡು ಬರ್ರಿ. ನಮ್ಮ ಆರ್ಥೋಪೆಡಿಕ್ ಫಿಸಿಯೋಥೆರಪಿ ಡಿಪಾರ್ಟ್ಮೆಂಟ್ ಅಂತ ಇದೆ, ಅಲ್ಲಿ ನಿಮಗೆ ಫ್ರೋಜನ್ ಶೋಲ್ಡರ್ಗೆ ಯಾವ ರೀತಿ ಎಕ್ಸಸೈಸಸ್ ಮಾಡಬೇಕು, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಎಲ್ಲ ಡೀಟೇಲ್ಸನ್ನು ಪ್ರೊವೈಡ್ ಮಾಡ್ಬೋದು. ಆಯ್ತು ಸರ್. ಒಂದು ಈಗ ನಿಮ್ಮಲ್ಲಿ ಎಸ್ ಡಿ ಎಂನಲ್ಲಿ ಫಿಸಿಯೋಥೆರಪಿ ಮಾಡಿದವರು, ನಮ್ಮಲ್ಲಿ ಈಗ ಒಬ್ರು ಇಲ್ಲಿ ಎಕ್ಸಸೈಸ್ ಮಾಡಿಸ್ತಾರ್ರಿ, ಅದಕ್ಕೆ ಅವ್ರ ಹತ್ರ ಹೋಗಿ ಮಾಡಿಸ್ಬೋದಂತ? ಖಂಡಿತ ಮಾಡಿಸ್ಬೋದು. ಸಾಲಿಮಠ ಅಂತ ಸರ್ ಅದರ ಎಂ ಡಿ ಅವರು, ಆಗ್ಬಹುದು ಎಂ ಡಿ ಡಾಕ್ಟರ್, ಅವ್ರ ಹತ್ರ ಅವರು ವರ್ಕ್ ಮಾಡ್ತಾರೆ. ಫಿಸಿಯೋಥೆರಪಿ ಅವರು ಸೆಂಟರ್ ತೆಗೆದಿದ್ದಾರೆ, ಅದಕ್ಕೆ ಅಲ್ಲಿ ಹೋಗಿ ಮಾಡಿಸ್ಬೋದಾ? ಖಂಡಿತ ಮಾಡಿಸ್ರಿ, ಆಗತ್ತೆ, ಇಂಪ್ರೂವ್ಮೆಂಟ್ ಬರುತ್ತೆ. ನಮಸ್ಕಾರ. ಹಲೋ, ಹಲೋ, ಹಲೋ, ನಮಸ್ಕಾರ. ನಮಸ್ತೆ, ಯಾರು ಮಾತಾಡೋದು, ಎಲ್ಲಿಂದ? ನಾವು ಬದಾಮಿಯಿಂದ ಭೀಮಪ್ಪ ಅಂತ ಹೇಳ್ರಿ. ಭೀಮಪ್ಪ, ಪ್ರಶ್ನೆ ಕೇಳ್ರಿ. ನನಗೆ ಸ್ವಲ್ಪ ತಲೆಗೆ ಸ್ಟ್ರೋಕ್ ಆಗಿತ್ರಿ, ಪಾರ್ಶಿ ಹೊಡೆದಿತ್ರಿ. ಅದೇ ಇವಾಗ ಕೈಯಿಂದ ಹಿಡಿದು ತಲೆವರೆಗಿನ ಜೂಮ್ ಹಿಡ್ಕೊಂಡಿದ್ದೆ, ಕಾಲು ಒಂದ್ ಸೈಡು. ಅದಕ್ಕೆ ಏನ್ ಮಾಡ್ಬೇಕ್ರಿ, ಅದಕ್ಕೆ ಔಷಧಿ ಏನು ಕೊಡ್ತಿರೋ ಏನು ಕೇಳ. ಈಗ ನಿಮ್ಗೆ ಪಾರ್ಶ್ವವಾಯು ಆದ್ಮೇಲೆ ನೀವು ನಿಮ್ಮ ಅಲ್ಲಿ ಡಾಕ್ಟರ್ ಕಡೆ ತೋರಿಸಿರ್ತೀರಿ ಇಲ್ಲ ನ್ಯೂರಾಲಜಿಸ್ಟ್ ಕಡೆ ತೋರಿಸಿರ್ತೀರಿ. ಈಗ ಪಾರ್ಶ್ವವಾಯು ಆಗಿ ಎಷ್ಟು ಸಮಯ ಆಯ್ತು ನಿಮ್ಗೆ? ಮೂರು ವರ್ಷ ಆಯ್ತಲ್ಲ. ಈ ತರದ್ ಯಾವುದೇ ನಿಮ್ಗೆ ಸ್ಪರ್ಶ ಜ್ಞಾನದ ತೊಂದರೆ ಆಗ್ಲಿ ಅಥವಾ ಜುಮ್ ಹಿಡಿಯೋದಾಗ್ಲಿ ಈ ತರ ಯಾವುದೇ ನಿಮ್ಗೆ ತೊಂದರೆ ಇದ್ದಲ್ಲಿ ನಿಮ್ಮ ಡಾಕ್ಟರ್ಗೆ ಅಲ್ಲಿ ಹೋಗ್ಬಿಟ್ಟು ನೀವು ಒಂದ್ಸತಿ ತೋರಿಸ್ಬೇಕಾಗ್ತದೆ. ನೀವು ಒಂದ್ಸತಿ ಒಂದ್ಸತಿ ಫಾಲೋ ಅಪ್ ಮಾಡಿಸ್ರಿ. ಯಾಕಂತಂದ್ರೆ ಈ ರೋಗ ಲಕ್ಷಣ ಏನಿರ್ತದಲ್ಲ, ನೀವೇನು ಸಿಂಪ್ಟಮ್ ಹೇಳಲಿಕ್ಕತ್ತಿರಲ್ಲ, ಇದರದ್ದು ಏನು ಮೀನಿಂಗ್ ಆಗ್ಬೋದು ಅಂತ ನಾನು ಇಲ್ಲಿ ಕೂತ್ಕೊಂಡು ಹೇಳೋದು ಸ್ವಲ್ಪ ಕಷ್ಟ. ಆದರೆ ನಿಮ್ಮನ್ನು ಎಕ್ಸಾಮಿನೇಷನ್ ಮಾಡಿದಲ್ಲಿ ಯಾಕೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೋದು. ಹಾಂ, ಸೊ ಹಾಗಾಗಿ ನೀವು ಒಂದ್ಸತಿ ನೀವು ನ್ಯೂರಾಲಜಿಸ್ಟಿಗೆ ವಾಪಸ್ ಹೋಗಿ ತೋರಿಸಿದ್ರಿ ಅಂತಂದರೆ ಅದರ ಬಗ್ಗೆ ನಿಮಗೆ ಒಂದು ಪರಿಹಾರ ಸಿಗ್ಬೋದು. ಸರ್ ತೋರಿಸಿನಿ ಸರ್, ಎಲ್ಲ ಕಡೆ ತೋರಿಸಿದ್ದೀನಿ. ಒಂದು ಕೆಲಸ ಮಾಡಿರಿ, ನೀವು ಬಾದಾಮಿ ಒಳಗಿದ್ದೀನಿ ಅಂತೀರಲ್ಲ, ಧಾರವಾಡದ ಎಸ್ ಡಿ ಎಂ ಆಸ್ಪತ್ರೆಗೆ ಬರ್ರಿ, ಇಲ್ಲೇ ಫಿಸಿಯೋಥೆರಪಿ ಡಿಪಾರ್ಟ್ಮೆಂಟ್ನಾಗ ಭೇಟಿಯಾಗ್ರಿ. ಅವಾಗ ಏನು ಎಕ್ಸಸೈಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡಾಕ್ಟ್ರ್ ಮಾಹಿತಿ ಮಾಡಿಕೊಡ್ತಾರೆ ನಿಮಗೆ. ನಮಸ್ತೆ. ಹಲೋ, ಹಲೋ, ನಮಸ್ತೆ, ಯಾರು ಮಾತಾಡೋದು? ರಾಯಬಾಗದಿಂದ ಭೀಮರಾವ್ ಕೊಕಟ್ಟೆ ಮಾತಾಡೋದ್ರಿ. ಪ್ರಶ್ನೆ ಕೇಳ್ರಿ ಭೀಮರಾವ್. ನಮಗ ಮಣ್ಕೊಂದ್ ಗಜ್ಗೆರಿ, ಮೂರುವರೆ ನಾಲ್ಕರಿಂದ ಮೇಯದ ಕಾಲ ತುಂಬ ಹಿಡಿತಾವ್ರಿ. ಒಟ್ಟಾರಿ ನಿಮ್ಗೆ ವಯಸ್ಸು ಎಷ್ಟೀಗ? 65 ರೀ. ಹೇಳ್ತಾರೆ ಡಾಕ್ಟ್ರ್. ಹ್ಞೂ ರೀ. ನೋಡ್ರಿ, ಕೆಲವೊಂದು ಕಾಲ್ ಜುಮ್ಮಿಡಿತಾವ್ ಅನ್ನೋದಕ್ಕೆ ವಯೋಸಹಜವಾದಂತ ಕೆಲವೊಂದು ಚೇಂಜಸ್ ಇರ್ತವೆ, ಡಿಜನರೇಷನ್ ಇರುತ್ತೆ, ಅಥವಾ ಮಂಡಿಯಲ್ಲಿ ಕಾರ್ಟ್ಲೇಜ್ ಅಂತ ಏನಿರ್ತದಲ್ಲ, ಜಾಯಿಂಟ್ ಕಾರ್ಟ್ಲೇಜ್, ಅದರಲ್ಲಿ ತಿಕ್ಕಾಟ ಆಗಿರಬಹುದು. ಈ ತರ ಅದೇ ಈ ತರ ಯಾವುದೇ ಒಂದು ಕಾರಣದಿಂದನೂ ಇದಾಗ್ತದೆ. ಅದಕ್ಕೆ ಇಂಥದ್ದೇ ಕಾರಣ ಅಂತ ನಾನು ಇಲ್ಲಿ ರೇಡಿಯೋದಲ್ಲಿ ಹೇಳೋದು ಕಷ್ಟನೇ. ಆದರೆ ಈ ಥರದ್ದು ಸುಮಾರಷ್ಟು ಕಾರಣಗಳಿಂದ ವಯಸ್ಸು ಇದ್ದಂಥ ಇದರಲ್ಲಿ ಈ ಥರ ತೊಂದರೆಗಳಾಗುವಂಥ ಚಾನ್ಸಸ್ ಇರ್ತಾವ್ರಿ. ನೀವು ಒಂದ್ಸತಿ ಹಾಗಾಗಿ ಇದನ್ನು ಒಂದ್ಸತಿ ಒಬ್ಬರು ಆರ್ಥೋಪೆಡಿಷನ್ಗೆ ತೋರಿಸಿದ್ರೆ ಒಂದು ಒಳ್ಳೆ ಪರಿಹಾರನೋ ಇದರ ಬಗ್ಗೆ ಮುಂದಿನ ಮಾಹಿತಿನೂ ಸಿಗಬಹುದು, ಅಥವಾ ಕೆಲವೊಂದ್ಸತಿ ವೈಟಮಿನ್ ಡೆಫಿಷಿಯನ್ಸಿಯಿಂದನೂ ಆಗುತ್ತೆ. ಹಾಂ, ನಮಸ್ಕಾರ ರೀ. ನಮಸ್ಕಾರ. ನಮಸ್ಕಾರ ರೀ. ಹಲೋ ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ. ನಾವು ಕೆತ್ತೂರು ತಾಲೂಕಿಂದ ಮಾತಾಡೋದು ಬಸವರಾಜ್ ಅಂತ ಹೇಳಿ ಮೇಡಮ್. ಪ್ರಶ್ನೆ ಕೇಳ್ರಿ ಬಸವರಾಜ್. ನಮ್ಮ ಮಗ 18 ವರ್ಷ ಆದ್ರೆ ಪೋಲಿಯೋ ಆಗಿತ್ತು ಕಾಲಿಂದ. ಇವತ್ತಿನ ವಿಷಯ ಪಾರ್ಕಿನ್ಸನ್ ಬಸವರಾಜ್. ಹಲೋ ಹಲೋ ಹಲೋ ಹಲೋ. ನಮಸ್ತೆ. ನಮಸ್ತೆ ಶಿವಲಿಂಗ ಹಿರೇಮಠ ಮಾತಾಡಿದ್ರೆ. ಹಾ, ಪ್ರಶ್ನೆ ಕೇಳ್ರಿ. ಲಘು ಟೈಮ್ ಆಗ್ತಾ ಬಂತು ಮೇಡಮ್. ಪಾರ್ಕಿನ್ಸನ್ ಕಾಯಿಲೆಗೂ ಮತ್ತು ನರರೋಗಗಳು ಬರದೇ ಇರುವಾಗ ಏನಾದ್ರೂ ಮುನ್ನೆಚ್ಚರಿಕೆ ಕ್ರಮ ಇದ್ರೆ ಹೇಳ್ತೀರಾ? ಹಿರೇಮಠ ನಮಸ್ಕಾರ. ನಮಸ್ತೆ. ಹಾ, ಈಗ ಪಾರ್ಕಿನ್ಸನ್ಸ್ ಕಾಯಿಲೆಗೆ ಸಾಧಾರಣವಾಗಿ ಇಂಥದ್ದೇ ಕಾರಣ ಅಂತ ಇಲ್ಲ, ಆದ್ರೆ ಒಂದು ಒಳ್ಳೆ ಜೀವನ ಶೈಲಿಯನ್ನ ಇಟ್ಕೊಳ್ಳೋದು. ಹಾ, ನಿಯಮಿತವಾಗಿ ವ್ಯಾಯಾಮ ಮಾಡೋದು, ಯೋಗ ಮಾಡುವಂಥದ್ದು, ಮೆಡಿಟೇಷನ್ ಅಥವಾ ಧ್ಯಾನ ಮಾಡುವಂಥದ್ದು, ಒಳ್ಳೆ ಆಹಾರ ಪದ್ಧತಿಯನ್ನು ರೂಢಿಸ್ಕೊಳ್ಳುವಂಥದ್ದು, ಈ ಎಲ್ಲ ರೀತಿಯಿಂದ ನಾವು ಪಾರ್ಕಿನ್ಸನ್ಸನ್ನು ತಡೆಗಟ್ಟಲಿಕ್ಕಾಗತ್ತೆ. ಆದರೆ ಕೆಲವೊಂದ್ಸತಿ ಪಾರ್ಕಿನ್ಸನ್ಸ್ ಅನ್ನುವಂಥದ್ದು ಆನುವಂಶಿಕವಾಗಿ ಬರುವಂಥದ್ದು, ತಂದೆಯಿಂದ ಮಗಂಗೆ, ತಾಯಿಯಿಂದ ಮಗಂಗೆ, ಈ ರೀತಿಯಲ್ಲಿ. ಹಾಂ, ಸೊ ಅದನ್ನು ಅದನ್ನು ಸಹಿತ ತಡೆಗಟ್ಟಲಿಕ್ಕಾಗತ್ತೆ ಒಂದು ಒಳ್ಳೆ ಜೀವನ ಶೈಲಿ ಇದ್ದರೆ. ಓಕೆನಾ? ಸೊ ಅದನ್ನು ನೀವು ಡೆಫಿನೆಟ್ಲಿ ರೂಢಿಸ್ಕೊಂಡು ಬರ್ಬೋದು. ಏನು ಹೇಳ್ರಿ? ಪ್ರತಿಯೊಂದು ನರನು ಆರಾಮ ಇರ್ಬೇಕಂದ್ರೆ, ಹೆಲ್ದಿ ಇರ್ಬೇಕಂದ್ರೆ ನಾವು ಯಾವ ರೀತಿಯಾದಂತಹ ಆಹಾರವನ್ನು ತೆಗೆದುಕೊಳ್ಬೇಕು? ಪೌಷ್ಟಿಕ ಆಹಾರ ರೀ, ಸಮತೋಲಿತ ಆಹಾರ ಅಂತ ಏನ್ ಹೇಳ್ತೀವಲ್ಲ, ಇದನ್ನ ನೀವು ಸೇವಿಸಬೇಕು. ಇದರ ವಿಷಯವಾಗಿ ನಿಮಗೆ ಏನೇ ಮಾಹಿತಿ ಬೇಕಾದಲ್ಲಿ ಒಬ್ರು ನ್ಯೂಟ್ರಿಷನಿಸ್ಟ್ ಅನ್ನ ಕಾಣಬಹುದು, ಅಥವಾ ನಿಮ್ಮ ಲೋಕಲ್ ಡಾಕ್ಟರ್ ಇರ್ತಾರೆ, ಫಿಸಿಷಿಯನ್ ಇರ್ತಾರೆ, ಅವ್ರನ್ನ ಹೋಗಿ ಇದರ ಬಗ್ಗೆ ಮಾಹಿತಿಯನ್ನ ಕೇಳಿದ್ರೆ ಈ ರೀತಿ ಆಹಾರವನ್ನ ನೀವು ತಗೊಳ್ಬಹುದು ಅನ್ನೋದ್ರ ಬಗ್ಗೆ ನಿಮ್ಗೆ ಮಾಹಿತಿ ಸಿಗ್ತದೆ. ಥ್ಯಾಂಕ್ಸ್ ರೀ ಸರ್. ಮತ್ತೆ ಮೇಡಮ್ ಅವರು ಥ್ಯಾಂಕ್ಸ್ ರೀ. ಧನ್ಯವಾದ. ಒಂದು ಕೊನೆಯ ಕರೆ ನೋಡೋಣ. ಹಲೋ ಹಲೋ ಡಾಕ್ಟರ್, ಪಾರ್ಕಿನ್ಸನ್ ಡಿಸೀಸ್ ಬಂದ ಹೊತ್ತಾಗೆ ಇನ್ನೂ ಸಾಕಷ್ಟು ಕರೆಗಳು ಇವೆ, ಆದರೆ ಸಮಯದ ಅಭಾವದಿಂದ ನಾವು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಇಷ್ಟೊತ್ತಿನವರೆಗೂ ಪಾರ್ಕಿನ್ಸನ್ ರೋಗದ ಉಪಚಾರದಲ್ಲಿ ಫಿಸಿಯೋಥೆರಪಿಯ ಮಹತ್ವ ಈ ಕುರಿತು ಡಾಕ್ಟರ್ ಸುಧೀರ್ ಭಟ್ಬೋಲನ್ ಅವರು ಬಹಳ ವಿವರವಾದ ಮಾಹಿತಿಯ ಜೊತೆ ಜೊತೆಗೆ ಕೇಳುಗರ ಪ್ರಶ್ನೆಗಳಿಗೆ ಕೂಡ ಬಹಳ ಸಮರ್ಪಕವಾಗಿ ಉತ್ತರಿಸಿದರು. ಡಾಕ್ಟರ್ ಸುಧೀರ್ ಭಟ್ಬೋಲನ್ ಅವರು ಸೋಮವಾರದಿಂದ ಶನಿವಾರದವರೆಗೆ ಲಭ್ಯ ಇರ್ತಾರೆ. ದೂರವಾಣಿ ಸಂಖ್ಯೆ 0836247839. ಆಸ್ಪತ್ರೆಯ ವಿಚಾರಣೆಗಾಗಿ ದೂರವಾಣಿ ವಿನಿಮಯ ಕೇಂದ್ರದ ಸಂಖ್ಯೆ 0836247777 ಅಥವಾ 718-7000. ಈ ವಾರದ ಪ್ರಶ್ನೆ, ಭೌತ ಚಿಕಿತ್ಸೆಯು ಪಾರ್ಕಿನ್ಸನ್ ರೋಗಿಗಳಿಗೆ ಹೇಗೆ ಸಹಾಯಕವಾಗಬಹುದು? ಇನ್ನೊಂದ್ಸಲ ಪ್ರಶ್ನೆ ಹೇಳ್ತೀನಿ, ಭೌತ ಚಿಕಿತ್ಸೆಯು ಪಾರ್ಕಿನ್ಸನ್ ರೋಗಿಗಳಿಗೆ ಹೇಗೆ ಸಹಾಯಕವಾಗಬಹುದು? ಉತ್ತರವನ್ನು ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ಸಂಪೂರ್ಣ ವಿಳಾಸದೊಂದಿಗೆ ಪ್ರಾಂಶುಪಾಲರು, SDM ವೈದ್ಯಕೀಯ ಕಾಲೇಜು, ಮಂಜುಶ್ರೀನಗರ, ಸತ್ತೂರು, ಧಾರವಾಡ 580009. ಕಾರ್ಯಕ್ರಮದ ನಂತರ 10 ದಿನದೊಳಗೆ ತಲುಪುವ ಉತ್ತರಗಳನ್ನು ಬಹುಮಾನಕ್ಕಾಗಿ ಪರಿಗಣಿಸಲಾಗ್ತದೆ. ಇನ್ನು ಕಳೆದ ವಾರದ ಪ್ರಶ್ನೆ, ಬಾಯಿ ದೇಹದ ಕನ್ನಡಿ ಇದ್ದ ಹಾಗೆ ಎಂದು ನಾವು ಹೇಗೆ ಹೇಳಬಹುದು ಅನ್ನೋದಾಗಿತ್ತು. ಸರಿಯಾದ ಉತ್ತರ, ಬಾಯಿಯ ಆರೋಗ್ಯ ದೇಹದ ಆರೋಗ್ಯವನ್ನು ತಿಳಿಸುವಂಥ ಕನ್ನಡಿಯಾಗಿದೆ. ಕಾಯಿಲೆಗಳು ಶುರುವಾದಾಗ ಬಾಯಿಯೊಳಗೆ ಅದರ ಲಕ್ಷಣಗಳು ಕಾಣಬಹುದಾಗಿರುವುದರಿಂದ ಬಾಯಿ ದೇಹದ ಕನ್ನಡಿ ಅಂತ ಹೇಳಬಹುದು ಅಂತ ಸರಿಯಾದ ಉತ್ತರವನ್ನು ಬರೆದವರು ಮಹೇಶ್ ಮಿರಜ್ಕರ್, Sector No. 45, ನವನಗರ, ಬಾಗಲಕೋಟೆ. ಮಹೇಶ್ ಅವರಿಗೆ ಅಭಿನಂದನೆಗಳು. ನಿಮಗೆ 1 ವಾರದೊಳಗೆ ಮನಿಯಾರ್ಡರ್ ಮೂಲಕ ಬಹುಮಾನವನ್ನು ಕಳಿಸಲಾಗ್ತದೆ. ಇನ್ನು ಮುಂದಿನ ವಾರದ ವಿಷಯ, ಹಾವು ಕಡಿತ. ಈ ವಿಷಯದ ಬಗ್ಗೆ ಮಾಹಿತಿಯನ್ನು ಮಾಡಿಕೊಟ್ಟು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸುವವರು ಡಾಕ್ಟರ್ ಶಹನವಾಜ್ ಮಕಾಂದಾರ್ ಅವರು. ಕೇಳುಗರೆ, ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಿದಂಥ ಡಾಕ್ಟರ್ ಸುಧೀರ್ ಭಟ್ಬೋಲನ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದ ತಜ್ಞ ವೈದ್ಯರು ಡಾಕ್ಟರ್ ಸುಧೀರ್ ಭಟ್ ಬೋಲನ್. ವಿಷಯ, ಪಾರ್ಕಿನ್ಸನ್ ರೋಗದ ಉಪಚಾರದಲ್ಲಿ ಫಿಜಿಯೋಥೆರಪಿಯ ಮಹತ್ವ. ಈ ಕುರಿತು ಸಾಕಷ್ಟು ಕರೆಗಳು